ಅನೇಕ ಆರ್ಥಿಕ ತಜ್ಞರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಈ ಕೃಷಿ ಪ್ರವಾಸೋದ್ಯಮ ಅಂತ ಅಂದ್ರೆ ಏನು, ಹೇಗೆ ಇದನ್ನ ಮಾಡ್ತಕ್ಕಂಥದ್ದು, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಕೃಷಿಕರಿಗೆ ಕೃಷಿ ಪ್ರವಾಸೋದ್ಯಮದಿಂದ ಯಾವ ರೀತಿಯ ಸೌಲಭ್ಯಗಳು ದೊರೆಯುತ್ತೆ ಮತ್ತೆ ಅನುಕೂಲಗಳು ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿಯವರು, ಹಾಗೂ ಅವರ ಜೊತೆಗೆ ಕೃಷಿ ಪ್ರವಾಸೋದ್ಯಮವನ್ನು ಇದೀಗ ಆರಂಭ ಮಾಡಿರತಕ್ಕಂಥ ಆಲೂರು ತಾಲೂಕು ಕದಾಳು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆಎಚ್ ಭಾಸ್ಕರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸವನ್ನ ಜನವರಿ ತಿಂಗಳ 25ನೇ ತಾರೀಕು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಏನು ಇದರ ಮಹತ್ವ ಮತ್ತೆ ಹಿನ್ನೆಲೆ? ಎಲ್ಲರೂ ನಮಸ್ಕಾರ. ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀವಿ, ನಮ್ಮಲ್ಲಿ ಎರಡು ದಿನಾಚರಣೆಗಳನ್ನು ಆಚರಿಸ್ತೀವಿ. ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂತೇಳಿ ಒಂದು ಸಂದೇಶದ ಅಡಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಆಚರಿಸುವಂತಹ ಒಂದು ದಿನಾಚರಣೆ, ಇನ್ನೊಂದು ನಮ್ಮ ಭಾರತದಲ್ಲೇ ಆಚರಿಸುವಂತಹ ಭಾರತದ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆ ಅಂತ ಹೇಳಿ. ಸೊ ಅತ್ಯಂತ ಪ್ರಮುಖವಾಗಿ ಜನವರಿ 25ನೇ ತಾರೀಕು ಈ ಭಾರತದ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆಯನ್ನು ನಾವು ಇಡೀ ದೇಶಾದ್ಯಂತ ಆಚರಣೆ ಮಾಡೋದು ವಿಶೇಷ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಪರಂಪರೆ ಇದೆ, ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇದೆ. ವಿಶ್ವವನ್ನೇ ಪ್ರತಿನಿಧಿಸುವಂತಕ್ಕಂಥ ಜಲಪಾತಗಳಿದ್ದಾವೆ, ಅರಣ್ಯ ಇದೆ, ಅನೇಕ ಸಂಸ್ಕೃತಿಗಳ ಪ್ರತಿಬಿಂಬಗಳು ಇಲ್ಲಿ ನಮ್ಮ ಕಣ್ಣೆದುರಿಗೆ ಅಂತ ಜೀವಂತ ಸಂಸ್ಕೃತಿಯ ಪ್ರತಿಬಿಂಬಗಳು ಅಂತ ನಾವು ಕರಿತೀವಿ. ಸೊ ಅವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರೋದ್ರಿಂದ ಸೊ ಇವುಗಳನ್ನ ರಕ್ಷಣೆ ಮಾಡಬೇಕು. ಬಹಳ ಮುಖ್ಯವಾಗಿ ಈ ಪ್ರಕೃತಿ ಮತ್ತು ಮಾನವನ ಬದುಕಿಗೆ ಅತ್ಯಂತ ಸಂಬಂಧ ಇದೆ. ಈ ಪ್ರಕೃತಿಯನ್ನ ರಕ್ಷಣೆ ಮಾಡುವಂತ ಉದ್ದೇಶ, ಈ ಪ್ರಕೃತಿಯ ಆರ್ಥಿಕ ಮೌಲ್ಯಗಳನ್ನು ಇಡೀ ಜಗತ್ತಿಗೆ ಸಾರುವಂತಕ್ಕಂಥ ಉದ್ದೇಶ, ಇವೆರಡನ್ನೂ ಇಟ್ಕೊಂಡು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆಯನ್ನು ಜನವರಿ 25ರಂದು ನಾವು ಆಚರಣೆ ಮಾಡ್ತೀವಿ. ಪ್ರವಾಸೋದ್ಯಮಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ನಾನಾಗಲೇ ಹೇಳಿದಾಗೆ ಅನೇಕ ದೇಶಗಳ ಆರ್ಥಿಕತೆ ಪ್ರವಾಸೋದ್ಯಮದ ಮೇಲೆ ನಿಂತಿರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಈ ಪ್ರವಾಸೋದ್ಯಮದ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಖಂಡಿತ. ನೋಡಿ, ಪ್ರವಾಸೋದ್ಯಮ ಆ ಪದದಲ್ಲೇ ಉದ್ಯೋಗಗಳಿದೆ. ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವಂತಕ್ಕಂಥ ಒಂದು ದೊಡ್ಡ ಕಾರ್ಖಾನೆ, ಇದೊಂದು ದೊಡ್ಡ ಸೇವಾ ವಲಯ. ಪ್ರವಾಸ ಮತ್ತೆ ಉದ್ಯಮ, ಎಲ್ಲಿ ಯಾವ ಪ್ರವಾಸಿಗರು ಇನ್ನೊಂದು ಕಡೆ ವಲಸೆ ಹೋಗ್ತಾರೆ ಅಥವಾ ಪ್ರವಾಸ ಮಾಡ್ತಾರೆ, ಅವ್ರಿಗೆ ತನ್ನಷ್ಟಕ್ಕೆ ತಾನೇ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅದನ್ನ ನಂಬಿಕೊಂಡು ಇರುವಂತಹ ಪ್ರವಾಸಿ ಕ್ಷೇತ್ರಗಳಲ್ಲೂ ಕೂಡ ವಾಣಿಜ್ಯ ಚಟುವಟಿಕೆಗಳು ಆರಂಭಗೊಂಡು ನಮ್ಮ ದೇಶದ ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತೆ. ಇದೊಂದು ಸದ್ದು ಗದ್ದಲವಿಲ್ಲದೆ ಹೊಗೆರಹಿತವಾಗಿ ನಡೆಯುವಂತಹ ಒಂದು ದೊಡ್ಡ ಕಾರ್ಖಾನೆ. ನಾನು ಈಗಾಗಲೇ ತಮ್ಮ ಆಕಾಶವಾಣಿ ಮೂಲಕ ಬಹಳ ಸಾರಿ ಹೇಳಿದ್ದಾರೆ, ಎರಡು ಉದ್ಯಮಗಳು ನಮ್ಮ ಜಗತ್ತನ್ನು ಆಳ್ತಾ ಇದ್ದಾವೆ ಅಂತ, ಒಂದು ತೈಲೋದ್ಯಮ, ಇನ್ನೊಂದು ಪ್ರವಾಸೋದ್ಯಮ. ಸೊ ಹಾಗೆ ಇವೆರಡೂ ಕೂಡ ಯಾವಾಗ ಎಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ಜನ ಪ್ರವಾಸಿಗರು ಹೋಗ್ತಾರೆ, ಹೇಗೆ ಬರ್ತಾರೆ, ಎಲ್ಲೆಲ್ಲಿ ಉಳ್ಕೊಳ್ತಾರೆ, ಏನೇನು ಅವರಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಆರಂಭಿಸ್ತಾರೆ ಅನ್ನುವಂತಕ್ಕಂಥದ್ದು ಗೊತ್ತಿರಲ್ಲ. ಒಟ್ಟಾರೆ ಇದು ಒಂದು ಸೌಂಡ್ಲೆಸ್ ಇಂಡಸ್ಟ್ರಿ ಅಂತ, ಒಂದು ದೊಡ್ಡ ಉದ್ದಿಮೆ ಉದ್ಯೋಗ ಕಾರ್ಖಾನೆ, ಇದೊಂದು ಸೇವಾ ವಲಯ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಇತ್ತೀಚೆಗೆ ಪ್ರವಾಸೋದ್ಯಮಕ್ಕೆ ಅತ್ಯಂತ ಹೆಚ್ಚು ಮಹತ್ವ ಬರ್ತಾ ಇದೆ. ಸೊ ನೋಡಿ, ತಾವೆಲ್ಲ ಕೋವಿಡ್ ಅನ್ನ ನಾವು ನೆನೆಸ್ಕೊಳ್ಬೇಕು, ಇದು ವಿಶ್ವದ ಆರ್ಥಿಕ ಇದ್ರ ಮೇಲೆ ಎಷ್ಟು ಒಂದು ಗಂಭೀರವಾದ ಪರಿಣಾಮವನ್ನು ಬೀರಿತು ಅಂತ. ಆದರೆ ಇವತ್ತು ಅಂಕಿಅಂಶಗಳು ತೆಗೆದುಕೊಂಡ್ರೆ ಯಾವ ರಾಷ್ಟ್ರಗಳು ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಿದ್ದು ಅದ್ರ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲಿಲ್ಲ, ಪ್ರವಾಸೋದ್ಯಮ ಚಟುವಟಿಕೆಗಳಿಂದ ಆದಾಯ ಬರ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನು ನಂಬದೇ ಇರುವಂತಹ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡದಿರುವಂತಕ್ಕಂಥ ರಾಷ್ಟ್ರಗಳಿಗೆ ತುಂಬಾ ಹೊಡೆತ ಬಿತ್ತಿದ್ರಿಂದ. ಸೊ ಈ ಹಿನ್ನೆಲೆಯಲ್ಲಿ ಬಹಳ ಅತ್ಯಂತ ಪ್ರಮುಖವಾಗಿ ಇವತ್ತು ಪ್ರವಾಸೋದ್ಯಮ ಕ್ಷೇತ್ರ ತನ್ನ ಜಾಲವನ್ನ ಒಂದು ಡಿಜಿಟಲೀಕರಣವನ್ನು ಅಳವಡಿಸಿಕೊಂಡು ಆ ಮೂಲಕ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವಂತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಂಡಿದೆ. ತಾವು ಒಬ್ಬರು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾಗಿ ಈ ಕೃಷಿ ಪ್ರವಾಸೋದ್ಯಮವನ್ನ ಹೇಗೆ ನೋಡ್ತೀರಿ, ಅದರ ಮಹತ್ವ ಏನು ಅಂತೀರಿ? ಅತ್ಯಂತ ಒಳ್ಳೆ ಪ್ರಶ್ನೆ ಇದು. ನಮ್ಮ ದೇಶಕ್ಕೆ ಕ್ರಿಸ್ತಪೂರ್ವ 4,000 ವರ್ಷಗಳ ಇತಿಹಾಸ ಇದೆ. ನಮ್ಮ ಭಾರತ ದೇಶದ ಯಾವುದೇ ನಾಗರಿಕತೆಗಳನ್ನು ತೆಗೆದುಕೊಳ್ಳ್ರಿ, ತನ್ನ ಮನುಷ್ಯನ ಆದಿ ಮಾನವನ ಒಂದು ಜೀವನ ಇದೆ, ಅವನ ಸಂಸ್ಕೃತಿ ಆರಂಭವಾಗಿದೆ ಕೃಷಿಯ ಮೂಲಕ. ಸೊ ಅವನು ಒಂಟಿಯಾಗಿದ್ದ, ವಲಸೆ ಹೋಗ್ತಾ ಇದ್ದ, ಅಲೆಮಾರಿಯಾಗಿದ್ದ, ಮರದ ಪೊಟಗಳಲ್ಲಿ ವಾಸ ಮಾಡ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ ತಿಂತಿದ್ದ, ಅವನೇನು ನಾಗರಿಕತೆ ಆರಂಭ ಮಾಡಿದ್ನೆ ಅವುಗಳನ್ನೇ ನಾವು ಇವತ್ತು ಬಳಸ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಖಾರ ಮಸಾಲೆಗಳನ್ನ ಹಾಕೊಂಡು ಇದ್ ಮಾಡ್ಕೊಂಡಿದೀವಿ. ಬೇರೆ ಮಸಾಲೆ ಇರ್ಬೋದಷ್ಟು, ಬೇರೆ ಮಸಾಲೆ ಇರ್ಬೋದಷ್ಟೇ. ಆದ್ರೆ ಅವನು ಯಾವ ಪ್ರಾಣಿಗಳನ್ನ ಸಾಕಿದ್ದ? ಪ್ರಥಮ ಬಾರಿಗೆ ಮನುಷ್ಯ ಜಗತ್ತಿನಲ್ಲಿ ಸಾಕಿದ್ದು ನಾಯಿ, ಇವತ್ತು ನಮ್ಮ ಮನೆಯಲ್ಲಿರುವಂತದ್ದು ನಾಯಿ. ಹಾಗಾಗಿ ನಮ್ಮ ನಾಗರಿಕತೆ ಬಿಟ್ಟು ನಾವಿಲ್ಲ, ಆದ್ರೆ ನಾಗರಿಕತೆಯನ್ನ ಮರೆಯಬಾರದು. ಸೊ ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಹೇಳ್ದಂಗೆ, ಇತಿಹಾಸವನ್ನ ಮರೆತರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನುವಂತ ಒಂದು ಪದ ಇದೆ. ಹಾಗಾಗಿ ನಮ್ಮ ನಾಗರಿಕತೆಯ ಮಜರುಗಳನ್ನು ನೋಡ್ಕೊಂಡ್ರೆ ಮನುಷ್ಯ ಕೃಷಿಯ ಜೊತೆಗೇ ಬೆಳ್ಕೊಂಡು ಬಂದ. ಬಹಳ ಮುಖ್ಯವಾದಂತ ಅಂಶ ಅದೇ. ಇಡೀ ಈ ಪ್ರಪಂಚಕ್ಕೆ ಕೃಷಿಯ ಮಹತ್ವವನ್ನ, ಅವತ್ತೇನವನು ಗೋಧಿ ತಿನ್ನಕ್ ಸ್ಟಾರ್ಟ್ ಮಾಡ್ದ, ಬಾರ್ಲಿ ತಿನ್ನಕ್ ಸ್ಟಾರ್ಟ್ ಮಾಡ್ದ, ರಾಗಿ, ಹೀಗೆ ಅವನು ಏನು ಹಣ್ಣು ಹಂಪಲುಗಳನ್ನ ಅವತ್ತು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ನ, ಅವೇ ಇವತ್ತು ಮುಂದುವರೆದ. ಇನ್ಯಾವುದು ಬಹಳ ಇನ್ವೆನ್ಷನ್ ಮಾಡಿಲ್ಲ ನಾವು. ಹೌದು, ರಾಗಿಗೆ ಆಲ್ಟರ್ನೇಟ್ ಯಾವ್ದಾನ ಇದೆಯಾ? ಇಲ್ಲ. ಭತ್ತಕ್ಕೆ ಆಲ್ಟರ್ನೇಟ್ ಯಾವ್ದಾನ ಇದೆಯಾ? ಅದನ್ನೇ ತಿನ್ಬೇಕು. ಮುದ್ದೆ ಮಾಡ್ಬೇಕು ಅಂದ್ರೆ ರಾಗಿಲೇ ಮಾಡ್ಬೇಕು, ರಾಗಿಲೇ ಮಾಡ್ಬೇಕು, ಅನ್ನ ಮಾಡ್ಬೇಕು ಅಂದ್ರೆ ಭತ್ತದಲ್ಲೇ ಮಾಡ್ಬೇಕು. ಮುಖ್ಯವಾಗಿ ಇದ್ರ ಮಹತ್ವನೇ ನಾವು ತಿಳ್ಕೊಳ್ಳಕ್ ಆಗ್ಲಿಲ್ಲ. ಹಾಗಾಗಿ ಇಂತಹ ಒಂದು ಕೃಷಿಗೆ ನಾವು ಉತ್ತೇಜನವನ್ನು ಕೊಡಬೇಕು ಅನ್ನುವಂತಕ್ಕಂಥದ್ದು ಇತ್ತೀಚಿನ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು. ಆಮೇಲೆ ಇದನ್ನ ವೈಜ್ಞಾನಿಕವಾಗಿ ಕೃಷಿಯನ್ನ ಈಗ ಅಳವಡಿಸಿಕೊಳ್ತಾ ಇರೋಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಭಾಸ್ಕರ್ ಆಗಿರ್ಬೋದು, ಇನ್ನು ಅನೇಕ ಜನ ಇವತ್ತು ನಮಗೆ ಮಾಡೆಲ್ ಆಗಿ ಇದ್ದಾರೆ. ಹಾಗಾಗಿ ಕೃಷಿಗೆ ಹೆಚ್ಚು ಮಹತ್ವ ಇದೆ. ಇವತ್ತು ಉದ್ಯೋಗಕ್ಕಾಗಿ ಕೃಷಿಯಲ್ಲಿ ಲಾಭ ಇಲ್ಲದೆ ನಗರ ವಲಸೆಗಳನ್ನ ಮಾಡುವಂತಕ್ಕಂಥದ್ದನ್ನ ನಾವು ಅನೇಕ ಇವುಗಳಲ್ಲಿ ನಾವು ಉದಾಹರಣೆ ಕೊಡ್ತೀವಿ. ಆದರೆ ಕೃಷಿಯಲ್ಲಿ ಇಷ್ಟು ಉದ್ಯೋಗ ಇದೆ, ಕೃಷಿಯನ್ನು ಕೂಡ ಒಂದು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಬಹುದು. ನಮ್ಮ ಜಮೀನುಗಳು ಕೂಡ ಪ್ರವಾಸಿಗರಲ್ಲಿ ಬರಬಹುದು. ಕೃಷಿಯನ್ನೇ ನಂಬಿಕೊಂಡು ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು, ಒಂದು ಮಾರ್ಕೆಟ್ ಮಾಡಬಹುದು, ಉತ್ಪನ್ನಗಳನ್ನ ಮಾಡಬಹುದು ಅಂತೇಳಿ. ಸೊ ಈಗ ಕೃಷಿಯನ್ನ ನಾವು P4 ಅಂತ ನಾನು ಕರಿತೀನಿ. ಎಸ್ಪೆಷಲಿ ನಾನು ಕೊಟ್ಕೊಂಡಿರೋದು ಈ ಇಲಾಖೆಗೆ ಬಂದ್ಮೇಲೆ P4 ಅಂತ ಕರಿತೀನಿ. ಅಂದ್ರೆ ಪ್ರಾಡಕ್ಟ್ ಅಂತೇಳಿ, ಅಂದ್ರೆ ಅಲ್ಲಿ ಉತ್ಪನ್ನಗಳು ಇನ್ನೆಲ್ಲೂ ಸಿಗಲ್ಲ, ಯಾವ ಫ್ಯಾಕ್ಟ್ರಿಗೂ ಸಿಗಲ್ಲ. ಹಾಗೆ ಯಾವ ಫ್ಯಾಕ್ಟ್ರಿಗೂ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ ಅಥವಾ ರಿಮೋಟ್ ಇಟ್ಕೊಂಡು ಚಾನಲ್ ಚೇಂಜ್ ಮಾಡ್ದಂಗೆ ನಾವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 3 ತಿಂಗಳು ಬೇಕು, 6 ತಿಂಗಳು ಬೇಕು, ನೀರ್ ಕಟ್ಟಬೇಕು, ಅದಕ್ಕೆ ವಿಧಾನಗಳಿದೆ, ತಮಗೆ ಗೊತ್ತೇ ಇದೆ. ಹಾಗಾಗಿ ಉತ್ಪನ್ನಗಳ ಕೇಂದ್ರ ಅದು. ಸೆಕೆಂಡ್ ಒಂದು ಪ್ರೈಸ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೆಲೆ, ಅದಕ್ಕೆ ನಿಗದಿತ ಬೆಲೆ, ಅವ್ನಿಗೆ ಎಷ್ಟು ಖರ್ಚು ಬರುತ್ತೆ ಏನ್ ಬರುತ್ತೆ ಅಂತ ಇದ್ರಲ್ಲಿ ನಿರ್ಧಾರ ಮಾಡಿದವರು ರೈತನೇ ಆಗ್ಬೇಕು, ರೈತ. ಮೂರನೇದು ಸ್ಥಳ, ಯಾವ ಪ್ರದೇಶದಲ್ಲಿ, ಸಕಲೇಶ್ಪುರದಲ್ಲಿ ಏಲಕ್ಕಿ, ಮೆಣಸು, ಅಡಿಕೆ, ಈ ತರ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಉತ್ಪನ್ನಗಳು ಬೆಳೀತಾ ಇದ್ವಿ. ಈ ಮೂರರ ಜೊತೆಗೆ ನಾವೇನ್ ಮಾಡ್ಬೇಕು, ಪ್ರಮೋಷನ್ ಮಾಡ್ಬೇಕು. ಇದಾಗ್ತಾ ಇಲ್ಲ. ಸೊ ಈ ಉತ್ತೇಜನವನ್ನು ಕೊಡುವಂತ ಉದ್ದೇಶದಿಂದಲೇನೆ ಇವತ್ ಯಾಕೆ ನಾವು ಈ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಾಚರಣೆ ಮಾಡ್ತೀವಿ ಅಂದ್ರೆ, ಈ ನಾಡು ನುಡಿಯಲ್ಲಿ, ಈ ಸಂಸ್ಕೃತಿಯಲ್ಲಿ, ಈ ಅರಣ್ಯದಲ್ಲಿ ಅದು ಒಂದು ಭಾಗ, ಕೃಷಿ ಒಂದು ಭಾಗ. ಹೌದು. ಸೊ ಅವೆಲ್ಲ ಒಂದು ಭಾಗ ಆಗಿರೋದ್ರಿಂದ ನಾವು ಉತ್ತೇಜನವನ್ನು ಕೊಡಬೇಕಾಗಿದೆ. ಸೊ ಆ ಮೂಲಕ ನಮ್ಮ ನಾಡಿನ, ನಮ್ಮ ದೇಶದ ಪರಂಪರೆಯನ್ನ, ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕಾಗಿದೆ. ಒಂದೇ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಇವುಗಳ ಬಗ್ಗೆ ಮೌಲ್ಯಗಳೆಲ್ಲ ನಮಗೆ ಮರೆತು ಹೋಗ್ತಾ ಇರೋದ್ರಿಂದಲೇ ನಮ್ಮ ಲೈಫ್ ಏನಂತ ಕರಿತೀವಿ, ನಮ್ಮ ಮಾನವನ ಜೀವಿತ ಅವಧಿ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂತಕ್ಕಂಥ ಗಂಭೀರ ಚಿಂತನೆ ನಾವು ಮಾಡಬೇಕಾಗಿದೆ. ದುರಂತ ಅದು. ನೋಡಿ, 125 ವರ್ಷ ಆದಿಮಾನವ ಬದುಕ್ತಾ ಇದ್ದ, ಬಾಲ್ಯಾವಸ್ಥೆ 25 ವರ್ಷ, ಯವನಾವಸ್ಥೆ 25 ವರ್ಷ, ಗೃಹಸ್ಥ 25 ವರ್ಷ, ಆಮೇಲೆ ವಾನಪ್ರಸ್ಥ, ಸನ್ಯಾಸ, ಹೀಗೆ 5 ಮಜಲುಗಳಲ್ಲಿ 25 ವರ್ಷ ಎಂಜಾಯ್ ಮಾಡ್ತಾ ಇದ್ದ. 50 ವರ್ಷಗಳಲ್ಲಿ ಇವೆಲ್ಲವೂ ಮಾಡುವಂತ ಪರಿಸ್ಥಿತಿ ನಾವು ಬಂದಿದೀವಿ. ಕಾರಣ ಇಷ್ಟೇ, ಕೃಷಿಯ ಮಹತ್ವ, ಆ ಉತ್ಪನ್ನಗಳ ಮಹತ್ವ, ಇದಕ್ಕೆ ಇರುವಂತ ಬೆಲೆ, ಇವ್ಯಾವನ್ನು ನಾವು ಗಮನೆಗೆ ತೆಗೆದುಕೊಳ್ಳದಲ್ಲೇನೆ ಸೊ ಇವತ್ತು ನಾವು ಸಫರ್ ಆಗುವಂತದ್ದು, ಮತ್ತೆ ಮನುಷ್ಯನ ಜೀವಿತಾವಧಿನೇ ಅರ್ಧಕ್ಕರ್ಧ ಕಡಿಮೆ ಆಗುವಂತ ಸ್ಥಿತಿಗೆ ನಾವು ತಲುಪಿದೀವಿ. ಭಾಸ್ಕರ್, ತಾವು ಪ್ರಗತಿಪರ ಕೃಷಿಕರು, ಚೆನ್ನಾಗಿ ಬೆಳ್ಕೊಂಡಿದ್ದಂಥವ್ರು, ಈ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ತಮಗೆ ಹೇಗೆ ಗೊತ್ತಾಯ್ತು, ಯಾಕೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು? ಸರ್, ನಾವು ಜಮೀನ್ ಮಾಡುವಾಗ ಎಲ್ಲಾ ತರದ್ದು ಗಿಡಗಳು, ಹಣ್ಣಿನ ಗಿಡಗಳು, ಮೆಡಿಸಿನ್ ಪ್ಲಾಂಟ್ಸ್ಗಳು, ಮತ್ತೆ ಎಲ್ಲಾ ತರದ್ದು ಸಾಕು ಪ್ರಾಣಿಗಳು ಎಲ್ಲ ನಮ್ಮ ಹಾಬಿಗೆ ಅಂತ ಮಾಡ್ಕೊಂಡ್ವು ಸರ್ ಫಸ್ಟ್. ಆಮೇಲೆ ಅದನ್ನ ನೋಡಕ್ಕೆ ಅಂತ ಹೊರಗಡೆ ಜನಗಳು ಬರಕ್ ಶುರು ಆದ್ರು. ಆಮೇಲೆ ಇದನ್ನ ನಾವು ಯಾಕೆ ಇದನ್ನೇ ನಾವು ಮಾರ್ಕೆಟಿಂಗ್ ಮಾಡ್ಕೊಂಬಾರ್ದು, ನಮ್ ಕೂತ ಜಾಗದಲ್ಲೇ ಹೊರಗಡೆ ಹೋಗಿ ನಾವು ಮಾರ್ಕೆಟ್ ಮಾಡೋದ್ಕಿಂತ ಮಧ್ಯವರ್ತಿಗಳ ಕಾಟ ಇಲ್ದೇನೆ ನಾವ್ಯಾಕೆ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಅನ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟು ಸರ್ ಎಲ್ಲಾನು. ಈಗ ಆತರ ಕೃಷಿ ಪ್ರವಾಸೋದ್ಯಮ ತರ ಮಾಡಕ್ಕೆ ಅಂತ ಹೊರಟಿದೀವಿ ಸರ್. ನಿಮಗೆ ಮೊದ್ಲೇನಾದ್ರೂ ಗೊತ್ತಿತ್ತ ಕೃಷಿ ಪ್ರವಾಸೋದ್ಯಮ ಅನ್ನೋದೊಂದು ಇದೆ? ಅಂತ ಹೇಳಿ? ಇಲ್ಲ ಸರ್, ಗೊತ್ತಿರಲಿಲ್ಲ. ಹಾಸನ ಉಪನಿರ್ದೇಶಕರು ತಿಪ್ಪೇಸ್ವಾಮಿ ಅವರು, ಪ್ರವಾಸೋದ್ಯಮ ಇಲಾಖೆ ಅವರು, ಅವರು ಎಲ್ಲ ನಮಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟು ಮಾಡಿ ಅಂತ ಉತ್ತೇಜನ ಕೊಟ್ಟಿರೋ ಮತ್ತೆ ಈಗ ಮಾಡಕ್ ಶುರು ಮಾಡಿದೀವಿ ಸರ್. ಈಗ ಈಗ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ. ಹಾ ಸರ್, ಹೌದು. ಅಲ್ವಾ, ಜನ ಬರ್ತಾ ಇದ್ದಾರೆ? ಬರ್ತಿದ್ದಾರೆ ಸರ್. ಈಗ ಏನು ವಾರಾಂತ್ಯಗಳಲ್ಲಿ ಮಾತ್ರ ಬರ್ತಾರೋ ಅಥವಾ ವಾರಪೂರ್ತಿ ಬರ್ತಾರೆ? ವಾರಪೂರ್ತಿ ಹೆಚ್ಚು ಕಮ್ಮಿ ಬರ್ತಾರೆ ಸರ್. ವಾರಪೂರ್ತಿ ಇದ್ದೇ ಇರ್ತಾರೆ. ಈ ಕೃಷಿ ಪ್ರವಾಸೋದ್ಯಮವನ್ನ ಮಾಡಲಿಕ್ಕೆ ತಾವು ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ? ಕೃಷಿ ಇಲಾಖೆಯಿಂದಲೇ ನಮಗೆ ಒಂದು ಕೃಷಿ ಹೊಂಡ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಮೀನು ಸಾಕಾಣಿಕೆ ಮಾಡಿರೋದು, ಎರೆಹುಳ ಘಟಕಗಳಿದೆ ಸರ್ ಅಲ್ಲಿ, ಆಮೇಲೆ ಸಾಕು ಪ್ರಾಣಿಗಳಿದ್ದಾವೆ, ಎಲ್ಲಾ ತರದ ಮೆಡಿಸಿನ್ ಪ್ಲಾಂಟ್ಸ್ಗಳು, ಎಕ್ಸೋಟಿಕ್ ಫ್ರೂಟ್ಸ್ಗಳು, ಮತ್ತೆ ಆಹಾರ ಧಾನ್ಯಗಳು, ಇವೆಲ್ಲಾನು ಬೆಳೀತಾ ಬೆಳೀತಾ ಅವ್ರಿಗೂ ಪರಿಚಯ ಮಾಡಿಕೊಡೋದಾಗಿದೆ ಸರ್. ಈಗ ಈಗ ಇದೆಲ್ಲ ಇರೋದ್ರಿಂದನೇ ಜನ ಅಲ್ಲಿಗೆ ಬರೋಕ್ಕೆ ಪ್ರಾರಂಭ ಮಾಡಿ. ಹೌದು ಸರ್, ಹೌದು. ಈಗ ಬಂದವರ ಕೆಲವೊಂದಷ್ಟು ಅನುಕೂಲಕ್ಕಾಗಿ ಏನೆಲ್ಲ ಸೌಲಭ್ಯಗಳನ್ನ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಿ ಸರ್? ನಾವು ಅಲ್ಲೇ ಪ್ರಾಕೃತಿಕವಾಗಿ ಸಿಗೋ ನಮ್ಮ ಜಮೀನಲ್ಲೇ ಸಿಗೋ ಮಣ್ಣು ಮತ್ತೆ ಬಿದಿರು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸರ್ ನಾವು ಅಲ್ಲೇ ಒಂದ್ ಎರಡು ಮೂರು ಕಾಟೇಜ್ಗಳನ್ನ ಮಾಡಿದೀವಿ ಸರ್, ಹಟ್ಗಳು ಗುಡಿಸಿಲ್ಗಳ ತರ ಮಾಡಿದೀವಿ. ಅಂದ್ರೆ ಬಂದು ಉಳಿಯೋರ್ಗೂ ಕೂಡ ಉಳಿಯೋರ್ಗೆ ದೂರದಿಂದ ಬರ್ತಾರೆ ಸರ್ ನೋಡ್ಲಿಕ್ಕೆ, ಅವರು ಮತ್ತೆ ವಾಪಸ್ ಹೋಗಕ್ಕೆ ಕನ್ವಿನಿಯಂಟ್ ಇಲ್ಲದೆ ಇರೋದ್ರಿಂದ ಅಲ್ಲೇ ಉಳಿತಾರೆ ಸರ್ ಕೆಲವರು. ಮತ್ತೆ ಪ್ರಕೃತಿ ಚೆನ್ನಾಗಿರೋದ್ರಿಂದ ಇನ್ನೊಂದ್ ದಿನ ಎರಡು ದಿನ ಇದ್ದು ಹೋಗ್ತೀವಿ ಅಂತ ಇರೋರು ಇರ್ತಾರೆ ಸರ್ ಅಲ್ಲಿ. ಈಗ ನಿಮ್ಮಲ್ಲಿ ಒಂದು ಒಳ್ಳೆ ಮಣ್ಣಿನ ಮನೆಯನ್ನು ನಿರ್ಮಾಣ ಮಾಡಿದಿರಿ. ಹೌದು ಸರ್. ಮಣ್ಣಿನಲ್ಲೇ ಮಾಡಿರ್ತಕ್ಕಂಥದ್ದು, ಯಾವ ಇಟ್ಟಿಗೆ ಬಳಸಿಲ್ಲ, ಮತ್ತೆ ಸಿಮೆಂಟ್ ಅನ್ನು ಕೂಡ ಬಳಕೆಯನ್ನ ಮಾಡಿಲ್ಲ. ಹೌದು. ಹೇಗೆ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ, ಯಾಕಂದ್ರೆ ಅದು ಕೂಡ ಒಂದು ಆಕರ್ಷಣೆ ನಿಮ್ಮ ತೋಟದಲ್ಲಿ. ಹೌದು ಸರ್, ಹೌದು. ಅದೇ ನಮ್ಮಲ್ಲೇ ಸಿಕ್ಕಿರೋ ಮಣ್ಣನ್ನ ತೆಗೆದು ಸರ್ ನಾವು ಒಂದ್ ಸ್ವಲ್ಪ ಕೈಯಾಳುಗಳನ್ನ ಕರ್ಕೊಂಡು ಜೊತೆಲಿ ಹೆಚ್ಚು ಕಮ್ಮಿ ಒಂದು 80% ನಾವೇ ಮಾಡಿದೀವಿ ಸರ್. ಅದು ಮತ್ತೆ ಇದು ವಾತಾವರಣ ವೇರಿಯೇಷನ್ ಆಗೋದನ್ನ ತಪ್ಪಿಸುತ್ತೆ ಸರ್ ಮಣ್ಣಿನ ಮನೆ. ಹೊರಗಡೆ ಬಿಸಿಲಿದ್ರೆ ಒಳಗಡೆ ಕೋಲ್ಡ್ ಇರುತ್ತೆ, ಹೊರಗಡೆ ಕೋಲ್ಡ್ ಇದ್ರೆ ಒಳಗಡೆ ಸ್ವಲ್ಪ ಬಿಸಿ ಅನುಭವ ಕೊಡುತ್ತೆ ಸರ್ ಅದು. ಹಂಗಾಗಿ ಪ್ರಾಕೃತಿಕವಾಗಿ ಮತ್ತೆ ಈಗ ಮನೆ ಹಾಳಾಯ್ತು ಅಂತ ಅಂದ್ರೆ ಅದ್ರಲ್ಲಿ ಏನು ಭೂಮಿಗೆ ಸೇರ್ಕೊಳ್ಳದೆ ಸರ್ ಅಷ್ಟೇ, ಇನ್ನಾದ್ರದ್ದು ಬೇರೆ ವಸ್ತುಗಳು ಉಳಿಯಲ್ಲ, ಪ್ರಕೃತಿ ಹಾಳಾಗಲ್ಲ. ಹಂಗಾಗಿ ಭೂಮಿಯಿಂದ ಭೂಮಿಗೆ ಹೋಗೋ ಹಂಗೆ ಮಾಡಿದೀವಿ ಸರ್. ಎಷ್ಟು ವಿಸ್ತೀರ್ಣದಲ್ಲಿ ಮಾಡ್ಕೊಂಡಿದ್ರೆ ಎಷ್ಟು ಖರ್ಚಾಯ್ತು ಅದಕ್ಕೆ? 25 ಉದ್ದ, 15 ಅಗಲ ಇದೆ ಸರ್ ಅದು. ಈಗ 5 ಹಿಂದೆ ಮಾಡಿದ್ದು ಸರ್ ಅದು, ಆಗ 3.5 lakh ಆಗಿತ್ತು ಸರ್. ಆಗ ಈಗ ಎಷ್ಟು ವರ್ಷಗಳ ಕಾಲ ಅದು ಇರುತ್ತೆ ಅಂತ ಹೇಳಿ? ಅದು ಎಂಡ್ಲೆಸ್ ಸರ್ ಅದು, ಒಂದು ಭೂಕಂಪ ಆಗೋವರೆಗೂ ಇರಬಹುದ ಅಂತ ಸರ್. ಮಣ್ಣಿಂದಾಗಿರೋದ್ರಿಂದ ನೀವು ಹೋಗಿ ಬಂದಿದ್ದೀರಾ ಅಲ್ಲಿ? ಖಂಡಿತ ಖಂಡಿತ, ಅದರ ಆನಂದ ನಾನು ಪಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಾವು ಎರಡು ನೋಡ್ತೀವಿ, ಒಂದು ಜೀವಂತ ಮತ್ತು ಆ ಜೀವಂತಿಕೆಯನ್ನ ಪ್ರದರ್ಶನೆ ಮಾಡುವಂತಕ್ಕಂಥದ್ದು. ನಾನು ಹಿಂಗಿದ್ದೀನಿ, ನನ್ನ ಕೆಲಸ ಇದು, ಸೊ ನನ್ನಲ್ಲಿ ಇಷ್ಟು ಶಕ್ತಿ ಇದೆ ಅಂತ ತೋರಿಸುವಂತ ಯಾವ್ದಾದ್ರು ಇದ್ರೆ ಅದು ಕೃಷಿಗೆ ಮಾತ್ರ. ಸೊ ಅದರ ಆನಂದನೇ ಬೇರೆ. ಈ ಹಿನ್ನೆಲೆಯಲ್ಲಿ ತುಂಬಾ ಉತ್ಸಾಹ ಭರಿತವಾಗಿ ಇವರು ಮಾಡಿದ್ದಾರೆ. ಈಗ ನಮ್ಮ ತಾಕುಗಳು ಕೃಷಿ ಪ್ರವಾಸೋದ್ಯಮಕ್ಕೆ ಒಳಪಡಬೇಕು ಅಂತ ಹೇಳಿದ್ರೆ ಅಥವಾ ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ಏನೇನು ಇದ್ರೆ ಒಳ್ಳೇದು ನಮ್ಮ ಒಂದು ತೋಟದಲ್ಲಿ ಅಥವಾ ನಮ್ಮ ಹೊಲದಲ್ಲಿ? ಫಸ್ಟ್ ನಮ್ಮ ಮೂಲಭೂತ ಅವಶ್ಯಕತೆ ಅಂದ್ರೆ ಆಹಾರ. ಹೊರಗಡೆ ಹೋಗಿ ಕೊಂಡ್ಕೊಂಡ್ ಬರೋದ್ರ ಬದಲು ಸರ್ ನಾವೇ ಬೆಳ್ಕೊಂಡಿರ್ತೀವಿ ಅದನ್ನ. ಅದು ಹೆಚ್ಚಾಗಿದ್ರೆ ಹೊರಗಡೆ ಮಾರೋದ್ರ ಬದಲು ಅಲ್ಲಿ ಬಂದಿರೋರಿಗೆ ನಾವು ಅದನ್ನೇ ತಿನ್ಸಿ ಅದು ಚೆನ್ನಾಗಿದ್ರೆ ಮತ್ತೆ ಕೊಂಡು ಹೋಗ್ತಾರೆ ಸರ್ ಅದನ್ನ. ಈಗ ನಾವು ಒಂದು ಏನೋ ಒಂದು ಬೆಳೆ ಬೆಳೆದ್ರೆ ಅದನ್ನ ಮಧ್ಯವರ್ತಿಗಳಿಗೆ ಕೊಡ್ತೀವಿ ಸರ್. ಅದ್ರ ಬದಲು ಇಲ್ಲಿ ಅದನ್ನ ನಾವು ರೂಪಾಂತರಗೊಳಿಸೋದಂಗೆ ಅಷ್ಟೇ ಸರ್. ಫುಡ್ ಕನ್ವರ್ಟ್ ಮಾಡಿ ಅವ್ರಿಗೆ ಸರ್ವ್ ಮಾಡ್ದಂಗೆ ನಾವು, ಅದಕ್ಕೆ 3-4 ಬೆಲೆ ಸಿಗುತ್ತೆ ಸರ್ ಅಲ್ಲಿ ನಮ್ಮ ಮನೆ ಬಾಗ್ಲಲ್ಲೇ. ಈ ಕೃಷಿ ಪ್ರವಾಸೋದ್ಯಮ ಮಾಡ್ಕೊಂಡ್ರೆ ಈಗ ಪ್ರತಿ ದಿವಸನೂ ಕೂಡ ಪ್ರವಾಸಿಗರು ಬರ್ತಾ ಇರ್ತಾರೆ. ಕೆಲವು ಉಳಿಯ ಅಂತವರು ಕೂಡ ಇರ್ತಾರೆ. ಅವ್ರಿಗೆ ನೀವು ಊಟದ ವ್ಯವಸ್ಥೆ ಮತ್ತೆ ಬೇರೆ ವ್ಯವಸ್ಥೆನೂ ಕೂಡ ಮಾಡಬೇಕಾಗುತ್ತೆ. ಇದು ನಿಮ್ಮ ಕೃಷಿ ಕೆಲಸಗಳ ಮೇಲೆ ಏನಾದರೂ ವ್ಯತಿರಿಕ್ತವಾದಂತ ಪರಿಣಾಮವನ್ನು ಬೀರುತ್ತೆ? ಬೀರ್ಬೋದು ಸರ್. ವಾರದಲ್ಲಿ 2 ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್. ಇಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸರ್, ಅಲ್ಲಿ ಬರ್ತಾನೆ ಇರ್ತಾರೆ ಜನಗಳು. ವಾರದಲ್ಲಿ 2 ಶನಿವಾರ ಭಾನುವಾರ ವೀಕೆಂಡ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಈಗ ಕೃಷಿ ಪ್ರವಾಸೋದ್ಯಮ ಅಂತ ಹೇಳಿ ಮಾಡಿದ್ಮೇಲೆ ಅಲ್ಲಿ ಉದ್ಯೋಗ ಸೃಷ್ಟಿಗೆ ಅವಕಾಶ ಇರುತ್ತೆ. ಹೌದು ಸರ್, ಹೌದು. ಈಗ ನಮ್ಮೂರಲ್ಲೇ ತುಂಬಾ ನಿರುದ್ಯೋಗಿ ಯುವಕರುಗಳು ಇರ್ತಾರೆ ಸರ್. ನಮ್ಗೂ ನಿರುದ್ಯೋಗನೇ ಲೆಕ್ಕ, ನಮ್ದು ಬರೀ ಕೃಷಿ ವ್ಯವಸಾಯದ ಒಂದೇ ಅಲ್ಲ. ನಮಗೂ ಉದ್ಯೋಗ ಸಿಕ್ಕದಂಗೆ ಆಗುತ್ತೆ, 4-6 ಜನಕ್ಕೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಸರ್. ಮತ್ತೆ ಜನಗಳಿಗೂ ಅವ್ರದ್ದು ನಾವು ಅಳವಡಿಸ್ಕೊಂಡಂಗಾಗುತ್ತೆ ಸರ್. ನಮ್ಮದನ್ನ ಅವರು ಅಳವಡಿಸ್ಕೊಂತಾರೆ, ನಮ್ಮ ಸಂಸ್ಕೃತಿನ ಅವ್ರ ಸಂಸ್ಕೃತಿ ನಾವು ತಿಳ್ಕೊಂಡಂಗಾಗುತ್ತೆ. ಹೀಗಾಗಿ ಈ ಕೃಷಿ ಪ್ರವಾಸೋದ್ಯಮ ಅಂತ ಹೇಳಿ ಪ್ರಾರಂಭ ಮಾಡಿದ್ಮೇಲೆ ನೀವು ಯಾರಿಗಾರು ಉದ್ಯೋಗ ಕೊಟ್ಟಿದ್ದೀರಾ? ಹೌದು ಸರ್, ಹೌದು. ಎಷ್ಟು ಜನ ಕೊಟ್ಟಿದ್ರಿ? ಒಂದು 4-5 ಜನಕ್ಕೆ ಕೊಟ್ಟಿದೀವಿ ಸರ್. ಏನೇನ್ ಕೆಲಸ ಮಾಡ್ತಾರ ಅವ್ರು? ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಮತ್ತೆ ಜಮೀನಲ್ಲೂ ಕೆಲಸ ಮಾಡ್ತಾರೆ ಸರ್ ಆ ಟೈಮಲ್ಲಿ ಅವರು. ಮತ್ತೆ ಮನೆ ಕ್ಲೀನಿಂಗ್ ಮಾಡೋದು, ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡೋದು, ಫುಡ್ ಸರ್ವ್ ಮಾಡೋದು ಎಲ್ಲ ಮಾಡ್ತಾರೆ ಸರ್. ಅವ್ರಿಗೆ ಕ್ಯಾಂಪ್ ಫೈರ್ ಮಾಡೋದು, ಬೋಟಿಂಗ್ ಮಾಡೋದು ಎಲ್ಲ ಮಾಡ್ತಾರೆ ಸರ್. ಈಗ ನೀವು ಸಣ್ಣದಾಗಿ ಶುರು ಮಾಡಿ ಈಗಾಗಲೇ ಒಂದು 2 ಆಯ್ತಲ್ಲ ಸರ್? ಹೌದು. ಅವಾಗಲಿಂದ ಅಲ್ಲಿ ಅನುಭವಗಳು ಹೇಗಿದ್ದಾವೆ ನಿಮ್ಗೆ? ಚೆನ್ನಾಗಿದ್ದಾವೆ ಸರ್, ಚೆನ್ನಾಗಿದೆ, ಜನಗಳು ಬಂದು ತುಂಬಾ ಖುಷಿ ಪಡ್ತಿದ್ದಾರೆ ಸರ್. ಮತ್ತೆ ಹಾಸನಾಮ ದೇವಸ್ಥಾನ ಓಪನ್ ಆದಾಗ ಅಲ್ಲಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಅದೇ ತಿಪ್ಪೇಸ್ವಾಮಿ ಅವರು ಅಲ್ಲಿಗೆ ಒಂದು ಪ್ರವಾಸಿ ತಾಣ ಆಗ್ಲಿ ಮತ್ತೆ ಎಲ್ಲರಿಗೂ ಗೊತ್ತಾಗ್ಲಿ ಅದು ಅಂತ ಅನ್ಬಿಟ್ಟು ವೈವಿಧ್ಯಮಯ ಬೆಳೆಗಳು ನೋಡ್ಲಿ ಪ್ರವಾಸಿಗರು ಬಂದಾಗ ಅಂತ ಅಲ್ಲೊಂದು ಬಿಟ್ಟಿದ್ರು ಸರ್. ಮತ್ತೆ ಹೊರಗಡೆಯಿಂದಲೂ ಬರ್ತಿರ್ತಾರೆ ಸರ್, ಶಿವಮೊಗ್ಗ ಉತ್ತರ ಕನ್ನಡ ಕಾರವಾರ ಆ ಕಡೆ ಸೈಡ್ ಎಲ್ಲ ಬರ್ತಿರ್ತಾರೆ ಸರ್. ಈಗ ನಿಮ್ಗೊಂದು ಸಣ್ಣದಾಗಿ ಅನುಭವ ಆಗಿರೋದ್ರಿಂದ ಕೇಳ್ತೀನಿ, ಯಾರಾದ್ರೂ ಬೇರೆಯವರು ಕೃಷಿಕರು ಕೃಷಿ ಪ್ರವಾಸೋದ್ಯಮವನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ರೆ ಅವರು ಹೇಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಒಳ್ಳೇದು, ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ತಿಳ್ಕೊಂಡು ಮುಂದುವರಿಬೇಕು ಸರ್? ಅದೇ ವೈವಿಧ್ಯಮಯ ಬೆಳೆಗಳನ್ನ ನಾವು ಮೊದಲು ಅಳವಡಿಸ್ಕೊಬೇಕು ಸರ್. ಯಾಕೆಂದ್ರೆ ಏನು ಹೊರಗಡೆ ಕೊಳ್ಳದಂಗೆ ಬಂದಿರೋ ಅತಿಥಿಗಳಿಗೆ ನಮ್ಮಲ್ಲೇ ಇರೋ ಉತ್ಪನ್ನಗಳನ್ನೇ ಅವರಿಗೆ ಆಹಾರವಾಗಿ ಕೊಡೋದು, ಮತ್ತೆ ಸಾಕು ಪ್ರಾಣಿಗಳನ್ನ ಸಾಕೊಳ್ಳೋದು ಸರ್, ಅದು ಕೋಳಿಗಾಗ್ಲಿ ಒಂದು ಆಡು ಕುರಿಗಳಾಗ್ಲಿ ಪೆಟ್ ಅನಿಮಲ್ಸ್ ಅವ್ರಿಗೆ ಬಂದಿರೋರಿಗೆ ಒಂದು ಮನೋರಂಜನೆ ಸಿಗುತ್ತೆ ಸರ್ ಬಂದಿರೋರಿಗೆ. ಆತರ ಎಲ್ಲ ರೆಡಿ ಮಾಡಿ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಸರ್, ಅದೇ ಟೂರಿಸಂ ಡಿಪಾರ್ಟ್ಮೆಂಟ್ ಹತ್ರ ಒಂದು ಪರ್ಮಿಷನ್ ತಗೊಂಡು ಅವ್ರು ಹೆಂಗೆ ಹೇಳ್ತಾರೆ ಆ ರೂಲ್ಸ್ ಪ್ರಕಾರ ಫಾಲೋ ಮಾಡ್ಕೊಂಡು ಮಾಡ್ಬೋದು ಸರ್, ಪ್ರತಿಯೊಬ್ರು ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಕೃಷಿ ಪ್ರವಾಸೋದ್ಯಮ ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಸರ್? ತುಂಬಾ ಅವಕಾಶಗಳಿದೆ, ಬಟ್ ಏನಾಗ್ತಾ ಇದೆ ಅಂದ್ರೆ ರೈತರು ಇತ್ತ ಕಡೆ ಗಮನ ಕೊಡಬೇಕು. ಇದಕ್ಕೆ ಪೂರಕವಾಗಿರುವಂತಹ ನಮ್ಮ ಇಲಾಖೆಗಳದವಲ್ಲ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನೆ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಈ ಎಲ್ಲಾ ಇಲಾಖೆಗಳು ಸಹಕಾರ ನಮಗೆ ಅಗತ್ಯ. ಸೊ ಅವರು ಕೈ ಜೋಡಿಸಿದ್ರೆ ಮಾತ್ರ ಆ ಕೃಷಿಯನ್ನ ಆ ಜಮೀನನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬಹುದು. ಆ ಇಲಾಖೆಯಲ್ಲಿ ಕೊಡುವಂತಹ ಸವಲತ್ತುಗಳು ಈ ರೀತಿ ಪ್ರಗತಿಪರ ಕೃಷಿಕರಾರಿದ್ದಾರೆ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇರುವಂತಕ್ಕಂಥ ರಾಜ್ಯರ ತಮ್ಮನ್ನೇ ತಾವು ತೊಡಗಿಸಿಕೊಂಡು, ನಮಗೆ ಗೊತ್ತಿದೆ ಉದ್ಯೋಗಕ್ಕಾಗಿ ಉದ್ದಿಮೆ ಯಾವ್ದಾದ್ರು ಇದ್ರೆ ಅದು ಕೃಷಿ ಅಂತ. ನಾವ್ ಯಾವ್ದೋ ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡೋದು ದೊಡ್ಡದಲ್ಲ, ಆದ್ರೆ ನಿರಂತರವಾಗಿ ಬಿಡುವಿಲ್ಲದ 365 ದಿವಸ 24 ಗಂಟೆಗಳ ಕಾಲ ಕೆಲಸ ಕೊಡೋಂತ ಯಾವ್ದಾದ್ರು ಫ್ಯಾಕ್ಟರಿ ಇತ್ತು ಅಂದ್ರೆ ಅದು ಅಗ್ರಿಕಲ್ಚರ್ ಅಂತ ನಾವು ಕರಿತೀವಿ. ಅಲ್ಲಿ ಪ್ರವಾಸೋದ್ಯಮ ಅನ್ನೋದಕ್ಕೆ ಅಥವಾ ಕೃಷಿಗೆ ರಜಾ ಅಂತ ರಜಾ ಅಂತ ಇಲ್ಲ, ರಜಾ ಅಂತ ಭಾವಿಸಬಾರ್ದು. ರಜದಲ್ಲೇ ಹೆಚ್ಚು ಕೆಲಸ ಆಗುತ್ತೆ, ರಜದಲ್ಲೇ ಹೆಚ್ಚು ಕೆಲಸ ಆಗುತ್ತೆ. ಸೊ ಹಾಗಾಗಿ ಅವರು ರಜದಲ್ಲಿ ಹೆಚ್ಚು ಕೆಲಸ ಮಾಡಿದಷ್ಟು ಅವ್ರು ಆರೋಗ್ಯಪೂರ್ಣವಾಗಿರ್ತಾರೆ, ಔಷಧಿಗಳಿಂದ ಅವರು ದೂರ ಇರಬಹುದು. ಹಾಗಾಗಿ ಇದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಸೇವಾ ವಲಯ, ಹೂಡಿಕೆ ವಲಯ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಿದೀವಿ. ಬಹಳ ಮುಖ್ಯವಾಗಿ ಈ ಹಾಸನ ಜಿಲ್ಲೆಯಲ್ಲಿ ನಾನು ಗಮನಿಸಿರೋದು ಅಂತೇಳಿದ್ರೆ ಬಹುತೇಕ ಕೃಷಿಕರು ಇದನ್ನ ಒಂದು ವಾಣಿಜ್ಯ ಚಟುವಟಿಕೆಗೆ ಹಮ್ಮಿಕೊಳ್ತಾ, ಅದು ಪ್ಲಸ್ ಪಾಯಿಂಟ್. ಇದುವರೆಗೂ ಏನಾಗಿತ್ತು, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನೇ ಅಳವಡಿಸಿಕೊಂಡು ಬರ್ತಾ ಇದ್ರು. ಸೊ ಇವಾಗ ಅದನ್ನ ಒಂದು ಕೃಷಿಯನ್ನೇ ಮಾರುಕಟ್ಟೆಯಾಗಿ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ನಾವು ಕೊಡ್ಬೇಕು, ಯಾಕಂದ್ರೆ ರೈತರ ಆದಾಯಗಳಲ್ಲಿ ಅನೇಕ ಉಪ ಆದಾಯಗಳು ಇರ್ತವೆ. ಸೊ ಈ ಉಪ ಆದಾಯಗಳನ್ನೇ ನಾವು ಮಾರ್ಕೆಟಿಂಗ್ ಆಗಿ ಮಾಡಬೇಕು. ತಾವ್ ಆಗಾಗ್ಗೆ ಹೇಳ್ತಾ ಇರ್ತೀರಿ, ಈಗ ನೆರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಕೃಷಿ ಪ್ರವಾಸೋದ್ಯಮ ಅಷ್ಟಾಗಿ ಬೆಳೆದಿಲ್ಲ ಅಂತ ಹೇಳಿ. ಖಂಡಿತ, ನೆರೆ ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ ಇರ್ಬೋದು, ಅವಕ್ಕೆ ಕೃಷಿಗೆ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಸೊ ಆ ಮೂಲಕ ಅವರು ಉದ್ಯೋಗಗಳಿಗೆ ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗದಂಗೆ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ನೋಡಿ ಹಳ್ಳಿಗಳೇ ಇವತ್ತು ಖಾಲಿ ಆಗ್ತಾ ಇದಾವೆ. ತಾವು ನೋಡಿದಂಗೆ ಎಲ್ಲೂ ಹೋಗ್ತಾ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಈ ರೀತಿ ಹೋಗ್ತಾ ಇದಾರೆ ಎಲ್ಲೂ ಅಂತ. ಯಾಕಂತೇಳಿದ್ರೆ ಕೃಷಿಗೆ ಅಷ್ಟೊಂದು ಇಲ್ಲಿ ನಮಗೆ ಮಹತ್ವ ಕೊಡಲ್ಲ, ಆಮೇಲೆ ಪ್ರಕೃತಿಯು ಕೂಡ ಅಷ್ಟೊಂದು ನಮಗೆ ರೈತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇವರು ಬೆಳೆದಾಗ ಇದಾಗೋದು, ಮತ್ತೆ ಅತಿ ಹೆಚ್ಚು ಮಳೆ ಬರೋದು. ಈ ಸಂದರ್ಭದಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡು ಇದಕ್ಕೆ ಒಂದು ವಾಣಿಜ್ಯ ಅಂದ್ರೆ ಒಂದು ಕಮರ್ಷಿಯಲ್ ಟಚ್ ಕೊಡ್ಬೇಕು ಇವರು. ಸೊ ಆವಾಗ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಉದಾಹರಣೆಗೆ ಈಗ ಭಾಸ್ಕರ್ ಅವರದ್ದು ನಾವು ಎಕ್ಸಾಂಪಲ್ ತಗೊಂಡ್ರೆ ತುಂಬಾ ಕಷ್ಟಪಟ್ಟು ಒಂದು 500 ರೀತಿಯ ಗಿಡಗಳನ್ನ, ಔಷಧಿಯುಕ್ತ ಗಿಡಗಳನ್ನ ಬೆಳೆದಿದ್ದಾರೆ. ನನಗೆ ತುಂಬಾ ಖುಷಿ ಕೊಡುತ್ತೆ ಏನಂದ್ರೆ ಅದರ ಮಹತ್ವವನ್ನ ಜನಗಳಿಗೆ ಹೇಳಬೇಕು. ಮೆಡಿಕಲ್ ಸ್ಟೋರ್ ಒಂದೇ ನಮಗೆ ಪರಿಹಾರ ಅಲ್ಲ. ನಾವು ನೀವು ಚಿಕ್ಕವರಾಗಿದ್ದಾಗ ಒಂದು 40 ವರ್ಷದ ಹಿಂದಿನ ಇತಿಹಾಸ ನೋಡ್ಕೊಳ್ಳಿ, ಹೈಬ್ರಿಡ್ ಅನ್ನ ಪದ ನಮಗೆ ಗೊತ್ತೇ ಇರಲಿಲ್ಲ. ಈ ನಾಟಿ ಕೋಳಿ ಅಷ್ಟೇ ಗೊತ್ತೇ ವಿನಃ ಹೈಬ್ರಿಡ್ ಗೊತ್ತಿರಲಿಲ್ಲ, ಪರಿಚಯನೂ ಇರಲಿಲ್ಲ. ಇತ್ತೀಚೆಗೆ ನಮ್ಗೆ ಏನಾಗಿದೆ, ಪ್ರತಿಯೊಂದರಲ್ಲೂ ಕೂಡ ಹೈಬ್ರಿಡ್ ಹೈಬ್ರಿಡ್ ಹೈಬ್ರಿಡ್ ನ ಮಹತ್ವ ಏನು, ನಾಟಿಯ ಮಹತ್ವ ಏನು ಅನ್ನುವಂಥದ್ದ ಜೀವಂತವಾಗಿ ತೋರಿಸಿಕೊಡಂತ ಅವಕಾಶಗಳಿರೋದು ಈ ಕೃಷಿ ಪ್ರವಾಸೋದ್ಯಕ್ಕೆ ಮಾತ್ರ. ಈಗ ನಾಟಿ ಕೋಳಿ 500 ಸಾಕ್ರಿ, ಈಗ ಇವ್ರ ಪಕ್ಕದಲ್ಲೇ ಒಂದು 50 ಅಡಿ ದೂರದಲ್ಲೇ ಒಂದು ಕೋಳಿ ಫಾರಂ ಇದೆ. ಅವ್ಯಾವ ಸೌಂಡ್ ಮಾಡಲ್ಲ, ಕೂಗಾಡಲ್ಲ, ಕಿರ್ಚಾಡಲ್ಲ. ಇವರ 5 ಕೋಳಿಗಳು ಬೆಳಿಗ್ಗೆ 5 ಗಂಟೆಗೆ ಕೂಗ್ತವೆ. ಅದರ ಶಕ್ತಿ ಕೂಗಾಡೋದು ಕಿರ್ಚಾಡೋದು ಅದ್ರ ಇದನ್ನ ತೋರಿಸುವಂತ ಶಕ್ತಿ ಇರೋದು ಈ ನಾಟಿಗೆ ಮಾತ್ರ. ನಾನು ಜೀವಂತವಾಗಿ ಚಟುವಟಿಕೆಯಿಂದ ಇದನ್ನು ತೋರಿಸೋದು ಜೀವಂತವಾಗಿ ಇದೆ ಅಂತ ಅಂತ ಅಂತ ಅಂದ್ರೆ ನಾವು ಈ ನಾಟಿ ಅನ್ನುವಂಥದ್ದು ಏನಿರುತ್ತೋ ಅಥವಾ ಸ್ಥಳೀಯ ತಳಿಗಳು ಏನಿರುತ್ತೋ ಅದ್ರ ಸಾಕಾಣಿಕೆ, ಅದು ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಹೊಂದ್ಕೊಂಡು ಅಂದ್ರೆ ನಾಗರಿಕ ಮಾನವ ಏನೆಲ್ಲ ಬಳವಡಿಸ್ಕೊಂಡ, ಆರೋಗ್ಯಕ್ಕೆ ಪೂರಕವಾದ ಚಟುವಟಿಕೆಗಳನ್ನ ಏನೆಲ್ಲ ಹಮ್ಮಿಕೊಂಡು ಬಂದ, ಅದಕ್ಕೆ ನಾವು ಹೊಂದ್ಕೊಂಡ್ರೆ ಮಾತ್ರ ನಮ್ಮ ಲೈಫ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಈಗ ಕೃಷಿಕರು ನಾವೇನ್ ಹೇಳ್ತೀವೋ ಎಲ್ಲದನ್ನು ಕೂಡ ಮಾಡ್ತಾರೆ. ಯಾವ್ದನ್ನು ಕೂಡ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲಾವುದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಕೃಷಿ ಪ್ರವಾಸೋದ್ಯಮವು ಕೂಡ ಹಾಗೇನೆ, ತುಂಬಾ ಜನ ಮಾಡಬಹುದು. ಆದ್ರೆ ಕೃಷಿಕರಿಗೆ ಇದು ಆರ್ಥಿಕವಾಗಿ ಶಕ್ತಿಯನ್ನ ತುಂಬುತ್ತಾ, ನಿಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡುತ್ತಾ, ಅದರ ಅನುಭವಗಳು ಹೇಗಿದಾವೆ ಹೇಳಿ. ಹೌದು ಸರ್, ಖಂಡಿತವಾಗಿಯೂ ಆಗುತ್ತೆ ಸರ್. ಅದು ಏನೇ ಒಂದು ಉತ್ಪನ್ನಗಳನ್ನ ನಾವು ಅಲ್ಲಿ ಮನೆ ಬಾಗಿಲಲ್ಲೇ ಮಾರಿದಾಗ ಸರ್ ನಮ್ ಟೈಮ್ ಉಳಿಯಿತು, ಮತ್ತೆ ನಾವು ಅದ್ರ ಬದಲು ಬೇರೆ ಕೆಲಸ ಮಾಡ್ಕೊಬಹುದು. ಗುಣಮಟ್ಟದ ಆಹಾರ ಸಿಗುತ್ತೆ ಸರ್ ಬಂದಿರೋ ಗ್ರಾಹಕರುಗಳಿಗೆ. ನೋಡಕ್ ಬಂದಿರೋರು ಒಂದು ನರ್ಸರಿ ಅದೊಂದು ಗಿಡ ಕೇಳ್ತಾರೆ ಸರ್, ಒಂದು ಆ ಗಿಡ ಕೊಡಿ ಇದು, ಅದಕ್ಕೂ ಒಂದು ಬೆಲೆ ಸಿಗುತ್ತೆ ನಮ್ಗೆ. ಎಳ್ನೀರು ಅಥವಾ ಒಂದ್ ಏನೋ ಒಂದು ಹೊರಗಡೆ ಮಾರ್ತಿರ್ತೀವಿ ನಾವು, ಅದನ್ನ ಅಲ್ಲೇ ಅವ್ರಿಗೆ ಕೊಟ್ಟಾಗ ಸರ್ ಅವ್ರಿಗೆ ಫ್ರೆಶ್ ಎಳ್ನೀರು ಸಿಗುತ್ತೆ, ಆರ್ಥಿಕತೆ ಚೆನ್ನಾಗುತ್ತೆ ಸರ್ ಮುಂದೆ ಬರ್ತಾ ಬರ್ದು. ಈಗ ಒಂದು ಎಳ್ನೀರಿಗೆ 50 ರೂಪಾಯಿ ಹೊರಗಡೆ ಕೊಡ್ತೀವಿ ಸರ್, ಇವರಿಗೆ ಕೊಟ್ಟಾಗ 100 ರೂಪಾಯಿ 150 ರೂಪಾಯಿ ಬೀಳುತ್ತೆ ಸರ್ ಒಂದಕ್ಕೆ. ನಮ್ ಫುಡ್ ಅಲ್ಲೇ ಅವ್ರಿಗೆ ಚಾರ್ಜ್ ಮಾಡಿರ್ತೀವಲ್ಲ, ಅದ್ರಲ್ಲೇ ಆತರ ಮಾಡ್ಕೊಬಹುದು ಸರ್ ಆರ್ಥಿಕವಾಗಿ. ನಿಮ್ಗೆ ಆರ್ಥಿಕವಾಗಿ ಗಳಿಕೆ ಆಗ್ತಾ ಇದೆಯಾ? ಆಗ್ತಿದೆ ಸರ್. ಎಷ್ಟಾಗುತ್ತೆ ಒಂದ್ ತಿಂಗಳಲ್ಲಿ ಕೃಷಿ ಪ್ರವಾಸೋದ್ಯಮದಿಂದ? ಎಷ್ಟಾಗ್ತದೆ ಸರ್? ಈಗ ಸುಮ್ನೆ ಒಂದು ಶನಿವಾರ ಭಾನುವಾರ ಅಂತ ಮಾಡಿದ್ರು ಒಂದು 40-50 ಸಾವಿರ ನಂದಲ್ಲ ಅಂತ ಉಳಿತಿದೆ ಸರ್. ಓಹೋ, ಎರಡು ದಿವಸ ಮಾಡಿದ್ರು? ಎರಡು ದಿನ ಮಾಡಿದ್ರೆ ಅಷ್ಟು ಉಳಿಯುತ್ತೆ ಸರ್. ಪ್ರತಿದಿನ ಮಾಡಿದ್ರೆ ಆಗುತ್ತೆ ಸರ್, ಚೆನ್ನಾಗಿ ಆಗುತ್ತೆ. ವಾಣಿಜ್ಯಿಕವಾಗಿ ಈ ಒಂದು ಕೃಷಿ ಪ್ರವಾಸೋದ್ಯಮವನ್ನ ಹೇಗೆ ಅಳವಡಿಕೆ ಮಾಡ್ಕೋಬಹುದು ನಮ್ಮ ಕೃಷಿಕರು ಅಂತ ಹೇಳಿ ಅನ್ಸುತ್ತೆ. ನೋಡಿ, ಇವರದೇ ಉದಾಹರಣೆ ಕೊಡ್ತೀನಿ ನಾನು. ಮೊದಲು ಸರ್, ಬಹಳ ಆಶ್ಚರ್ಯಕರವಾಗಿರೋದ ಅಂದ್ರೆ ನಮ್ಮ ಜನತೆಗೆ ಯಾವ್ದು ಒಂದು ಎಳಿತೀವೋ ಅದಕ್ಕೇ ನಾವು ಜೋತ್ ಬಿಳ್ಬಾರ್ದು. ಇವರಲ್ಲಿ ಒಂದು 4 ಅಂಜೂರ ಗಿಡ ಇದೆ ಅಂತ ಭಾವಿಸ್ತೇನೆ. ಸುಮಾರು ಒಂದು 20-30 ಅಡಿನಲ್ಲಿ ವಿಸ್ತಾರ ಮಾಡ್ಕೊಂಡಿದೆ ಅದು. ನನಗೆ ಊಟಕ್ಕಿಟ್ಟ ಎಲೆ ಇವ್ರದ್ದು ಆ ಅಂಜೂರದ ಎಲೆ. ಸೊ ಅದನ್ನ ಪ್ರಮೋಟ್ ಮಾಡ್ಬೇಕು ನಾವು. ಸೊ ಇವರು ಅದನ್ನ ಮಾಡ್ಬೇಕು. ಎಷ್ಟು ಚೆನ್ನಾಗಿತ್ತು ಅಂತೇಳಿದ್ರೆ ನಾವು ಯಾವುದೇ ಎಲೆನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಂಗಡಿಗೆ ಹೋಗಿ ಪ್ಲಾಸ್ಟಿಕ್ ಎಲೆ ಕೊಡ್ತಾರೆ, ಅಡಿಕೆ ತಟ್ಟೆ ಕೊಡ್ತಾರೆ. ಸೊ ಅವೆಲ್ಲ 3-4 ರೂಪಾಯಿ 5 ರೂಪಾಯಿವರೆಗೂ ಇವತ್ತು ಅಡಿಕೆ ತಟ್ಟೆ ಅವೆಲ್ಲ ಹೋಗಿದೆ. ಸೊ ಇವರು ಬರೀ ಆ ಎಲೆಯನ್ನ ತಗೊಂಡು ಯಾವ್ದಾದ್ರು ಒಂದು ಸಭೆ ಸಮಾರಂಭಗಳಿಗೆ ಒಂದು ಪರಿಚಯಿಸಿದ್ರೆ, ಸೊ ಅಂಜೂರ ವೇಸ್ಟ್ ಎಲೆಯನ್ನು ಕೂಡ ನಮ್ಗೆ ಕೆಲ್ಸಕ್ಕೆ ಬರುತ್ತೆ. ಒಂದು ಮಾರ್ಕೆಟಿಂಗ್ ಮಾಡಬಹುದು, ಒಂದು ಹೊಸ ಉತ್ಪನ್ನಗಳನ್ನು ಹೇಗೆ ನಾವು ಪರಿಚಯಿಸಬಹುದು ಅಂತ ಹೇಳಿ. ಶುಗರ್ ಕಂಟ್ರೋಲ್ ಆಗುತ್ತೆ ಸರ್ ಅದರಲ್ಲಿ. ನೋಡಿ, ಈ ತರ ಎಲ್ಲ ಔಷಧೀಯ ಗುಣಗಳು ಆ ಎಲೆಯಲ್ಲಿ ಇರೋದ್ರಿಂದ ಅದು ಪರಿಸರಕ್ಕೆ ಒಂದೇ ದಿವಸಕ್ಕೆ ಅದು ಕೊಳತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ. ಈ ಸಾಮಾನ್ಯವಾಗಿ ಊಟ ತಿಂಡಿ ಅಂತ ಅಂದ್ರೆ ಬಾಳೆ ಎಲೆಯನ್ನು ಬಳಕೆ ಮಾಡ್ತೀವಿ. ಈ ಅಂಜೂರದ ಎಲೆ ಎಲ್ಲ ಕಡೆನೂ ಬಳಸ್ತಾರ ಅಥವಾ ನೀವು ಪ್ರಾರಂಭ ಮಾಡಿ? ನಾವು ಶುರು ಮಾಡಿದೆ ಸರ್ ಫಸ್ಟ್. ಯಾಕೆ ಅದ್ ಮಾಡ್ಬೇಕು ಅಂತ? ಚೆನ್ನಾಗಿತ್ತು ಸರ್, ನೋಡಕ್ ಚೆನ್ನಾಗಿತ್ತು, ಮತ್ತೆ ಅನುಕೂಲ ಆಯ್ತು ಸರ್. ಬಾಳೆದೆಲೆಗಿಂತ ಅನುಕೂಲ ಆಯ್ತು. ಇದು ತಟ್ಟೆ ಇದ್ದಂಗೆ ತಟ್ಟೆ ಆಕಾರವೇ ಇದೆ, ಮತ್ತೆ ಬಾಳೆ ಎಲೆ ಹಿಂಗ್ ಅಂದ್ರೆ ಕಿತ್ತು ಹೋಗುತ್ತೆ. ಎಷ್ಟೋ ಸರಿ ಹಾಳೆಯಲ್ಲಿ ಹಿಂಗ್ ಹೋಗ್ಬಿಡುತ್ತೆ ಕೈ ಹಿಂಗ್ ಅಂದಾಗ. ಸ್ವಲ್ಪ ತಾಕಿದ್ರು ಕೂಡ ಅದು ಆಗ್ಬಿಡುತ್ತೆ, ಎಳೆ ಎಳೆ ಇರುತ್ತಲ್ಲ, ಹಂಗಾಗಿ ಬೇಗ ಅಚ್ಚುತ ಆಗ್ಬಿಡುತ್ತೆ. ಹೌದು, ಬಟ್ ಇದು ಒಂದು ತಟ್ಟೆ ಎಷ್ಟು ದೊಡ್ಡ ತಟ್ಟೆ ಅಗಲ ಇದೆ ಅಷ್ಟು ಅಗಲ ಇರುತ್ತೆ, ದಪ್ಪ ಇದೆ, ಎಂತ ಬಿಸಿ ಹಾಕಿದ್ರು ಕೂಡ ಏನು ಆಗಲ್ಲ. ಅದು ನನಗೆ ಬಹಳ ವಿಶೇಷ ಅನಿಸ್ತು. ಅಂಜೂರದ ಎಲೆಯಲ್ಲಿ ಊಟ ಕೊಟ್ರೆ ಇಷ್ಟಪಡ್ತಾರೆ? ನ್ಯಾಚುರಲ್ ಆಗಿರಕ್ಕೆ ಇಷ್ಟಪಡ್ತಾರೆ ಸರ್. ಅಲ್ಲಿ ಬಂದಿರೋರೆಲ್ಲ ಹೆಚ್ಚು ಕಮ್ಮಿ, ಪ್ರಾಕೃತಿಕವಾಗಿ ಬೆರೆತು ಅದರ ಅಂಜೂರದ ಎಲೆ ಮತ್ತೆ ಅಲ್ಲಿರೋ ಮೆಡಿಸಿನ್ ನಾವು ಕಷಾಯ ಮಾಡ್ಕೊಡೋದು ಅವ್ರಿಗೆ, ಈ ತರದೆಲ್ಲ ಇಷ್ಟಪಡ್ತಾರೆ ಸರ್ ಅವರು. ಈ ಕೃಷಿ ಪ್ರವಾಸೋದ್ಯಮದಿಂದ ಪ್ರತ್ಯಕ್ಷವಾಗಿಯೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ, ಪರೋಕ್ಷವಾಗಿಯೂ ಕೂಡ ಅನುಕೂಲ ಆಗುತ್ತೆ. ನಿಮ್ಗೆ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗ್ತಾ ಇರತಕ್ಕಂತ ಅನುಕೂಲಗಳೇನು ಸರ್? ಅದು ಪ್ರತ್ಯಕ್ಷವಾಗಿ ಅಂತ ಅಂದ್ರೆ ನಮಗೆ ಆರ್ಥಿಕವಾಗಿ ಆಗುತ್ತೆ ಸರ್, ಚೆನ್ನಾಗುತ್ತೆ, ದುಡ್ಡು ಸಿಗುತ್ತೆ. ಮತ್ತೆ ಇನ್ನ ಪರೋಕ್ಷವಾಗಿ ಅಂತ ಅಂದ್ರೆ ಸರ್, ಈಗ ಹೊರಗಡೆಯಿಂದ ಎಲ್ಲ ಜನಗಳು ಬಂದಿರ್ತಾರೆ, ಅವ್ರ ಸಂಸ್ಕೃತಿ ನಮಗೆ ಗೊತ್ತಾಗುತ್ತೆ, ನಮ್ಮ ಸಂಸ್ಕೃತಿ ಅವ್ರು ಅಳವಡಿಸ್ಕೊಂತಾರೆ. ಟೂರಿಸಂ ಮಾಡಿದ್ವಿ ಅಂತ ಪ್ರಚಾರ ಮಾಡಿಲ್ಲ, ಬಂದಿರೋ ಜನಗಳು ಒಂದು ಇಬ್ರು ಬಂದಿರ್ತಾರೆ ಸರ್ ಸ್ಟಾರ್ಟಿಂಗ್, ಅವ್ರು ಇನ್ನೆರಡು ಜನಗೆ ಹೇಳಿ ಈಗ 1,000+ ಜನಗಳು ಬಂದು ಶುರು ಮಾಡಿದ್ದಾರೆ ಸರ್. ಮತ್ತೆ ಕೇಳ್ತಾರೆ ಬಂದಿರಬಹುದಾ ಅಂತ ಕೇಳ್ತಿರ್ತಾರೆ. ಯಾವ್ದು ಮೀಡಿಯಾದಲ್ಲೂ ಅಡ್ವರ್ಟೈಸ್ ಮಾಡಿಲ್ಲ ಸರ್ ನಾವು, ಮತ್ತೆ ಇದು ಪೇಪರ್ ಅಲ್ಲಿ ಯಾವ್ದಲ್ಲೂ ಅಡ್ವರ್ಟೈಸ್ ಮಾಡಿಲ್ಲ. ಜನಗಳಿಂದ ಬಾಯಿಗೆ ಅವ್ರ ಬಾಯಿಗೆ ಹೋಗಿ ಅದೊಂದು ಅನುಕೂಲ ಸರ್ ನಮ್ಗೆ ಇಂಡೈರೆಕ್ಟ್ ಆಗಿ. ಮತ್ತೆ ನಮ್ಮಲ್ಲಿರೋ ಉತ್ಪನ್ನಗಳನ್ನ ಅವ್ರು ತಿಂದು ನೋಡಿ ರುಚಿ ಚೆನ್ನಾಗಿದ್ರೆ ಅದನ್ನ ತಗೊಂಡೋಗ್ತಾರೆ ಸರ್. ಈಗ ಏನೊಂದು ಹಣ್ಣು ಕೊಟ್ರೆ ಹಣ್ಣುಗಳು, ಸಪೋಟ, ಲಿಚ್ಚಿ, ಮಾವು, ಅಂಜೂರ ಅವ್ರು ಕೊಂಡ್ಕೊಂಡು ಹೋಗ್ತಾರೆ ಸರ್ ಹೋಗುವಾಗ ಜೊತೆಲಿ. ಆಮೇಲೆ ಕೋಳಿಗಳು ಮತ್ತೆ ನಮ್ಮ ಕೃಷಿ ಮಂಡಲಿರೋ ಫ್ರೆಶ್ ಮೀನುಗಳು ಅವರೇ ಫ್ರೆಶ್ ಆಗಿ ಬೇಕು ಅಂತ ಬಯಸ್ತಾರೆ ಸರ್ ಅವರು. ಹಂಗಾಗಿ ನಮ್ಗೂ ಇಂಡೈರೆಕ್ಟ್ ಖಾಲಿ ಆಗ್ತಿರುತ್ತೆ ಸರ್. ಅದು ಅಂದ್ರೆ ನಿಮ್ಗೆ ಮಾರುಕಟ್ಟೆನು ಕೂಡ ಅಲ್ಲೇ ಸೃಷ್ಟಿಯಾಗುತ್ತೆ, ಅಗಾಧವಾದ ಮಾರುಕಟ್ಟೆ ಆಗುತ್ತೆ ಸರ್. ಯಾವ್ದೇ ಒಂದು ಪ್ರತಿಯೊಂದು ಹುಲ್ ಕಡ್ಡಿನೂ ಹೊರಗಡೆ ಮಾರಂಗಿಲ್ಲ ಸರ್ ನಾವು. ನೀವು ಮಾರಾಟ ಮಾಡಬೇಕು ಅಂದ್ರೆ ಒಂದು ಆಲೂರಿಗೆ ಬರಬೇಕು, ಇಲ್ಲ ಹಾಸನಕ್ಕೆ ಬರಬೇಕು. ಹೌದು ಸರ್, ಅಲ್ಲಿ ನಿಮಗೆ ಸಮಯ ಉಳಿತು, ಹೌದು, ನೀವು ಬರ್ತಕ್ಕಂತ ಖರ್ಚು ಉಳಿತು, ಹೌದು, ನಿಮ್ಮ ಕೆಲಸ ಸಮಯನು ಕೂಡ ಸರ್ ಉಳಿತು. ಹೌದು, ಹಿಂಗೆ ತುಂಬಾ ಅನುಕೂಲಗಳು ಇದಾವೆ. ನಾನು ಮನೆ ಬಿಟ್ಟು ಹೋಗಂಗೇ ಇಲ್ಲ ಸರ್. ಸರ್, ಇವ್ರದ್ದು ವಿಶೇಷತೆ ಏನಂದ್ರೆ ಇವ್ರ ಮನೆನೇ ಒಂಥರ ಮ್ಯೂಸಿಯಂ. ಕಿಟಕಿನಲ್ಲಿ ಯಾವ ಗಿಡ ಬೆಳೆಸಬಹುದು, ಬಾಗಿಲಲ್ಲಿ ಯಾವ ಗಿಡ ಬೆಳೆಸಬಹುದು, ಜಗಲಿ ಮೇಲೆ ಯಾವ್ದು ಬೆಳೆಸಬಹುದು, ಅದಕ್ಕೋದ್ರೆ ಯಾವ್ದೋ ಒಂದು ಹೊಸ ಲೋಕವನ್ನೇ ಅನಾವರಣ ಮಾಡ್ದಂಗಾಗತ್ತೆ. ಯಾವ್ದೋ ಎಸಿಗಿಂತ ಕಂಪೇರ್ ಮಾಡಕ್ಕೆ ಆಗಲ್ಲ. ಪ್ರಕೃತಿಯಲ್ಲೂ ಇಷ್ಟು ಎಸಿ ಇದೆಯಾ ಅನ್ನೋ ಒಂದು ದೊಡ್ಡ ಫೀಲಿಂಗ್ಸ್ ಬರುತ್ತೆ. ಆಮೇಲೆ ಅವರು ವಿಶೇಷತೆಗಳನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ನಾಗರಿಕರೇ, ನಮ್ಮ ಸಂಪ್ರದಾಯ, ನಮ್ಮ ಕಲೆ, ನಮ್ಮ ವಾಸ್ತುಶಿಲ್ಪ ಎಸ್ಪೆಷಲಿ ಅವರ ತಂದೆ ತಾಯಿಗಳಿಗಂತೂ ಈ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಕೂಡ ಗೌರವ, ಅವರು ನಮಗೆ ನಮಸ್ಕಾರ ಮಾಡೋ ರೀತಿ ಈಗಲೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅವ್ರ ತಾಯಿ ಈ ಸೆರಗನ್ನು ಹಾಕೊಂಡು ಎರಡು ಕೈ ಮುಗಿದು ನಮಗೆ ನಮಸ್ಕಾರ ಮಾಡ್ತಾರೆ. ಭಾರತದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ನಮ್ಮ ಭಾರತೀಯರ ಸಂಸ್ಕೃತಿ ರೈತರ ಸಂಸ್ಕೃತಿ ಅಂತ ಕರಿತೀವಿ. ನಮ್ಮ ಸಂಪ್ರದಾಯ ರೈತರಿಂದ ಬರ್ತಾ ಇದೆ ಅಂತ ಅಂದಾಗ ಸೊ ಇವರು ನನಗೆ ನೆನಪಾಗ್ತಾರೆ. ಈಗ ಪ್ರವಾಸೋದ್ಯಮದ ದೃಷ್ಟಿಕೋನದಿಂದ ತಾವು ಭಾಸ್ಕರ್ ಅವರ ಒಂದು ಪ್ರವಾಸೋದ್ಯಮ ತಾಣ ಏನಿದೆ, ಕೃಷಿ ಪ್ರವಾಸೋದ್ಯಮ ತಾಣ, ಅದನ್ನು ನೋಡಿರೋದ್ರಿಂದ ತಾವು ಅವರಿಗೆ ಏನು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಇನ್ನು ಏನು ಅಭಿವೃದ್ಧಿ ಆಗಬೇಕು ಅಲ್ಲಿ? ಖಂಡಿತ, ಅವರು ಈಗ ನಮ್ದು ಹೊಸ ಪಾಲಿಸಿ ಬರ್ತಾ ಇದೆ. ಹೊಸ ಪ್ರವಾಸೋದ್ಯಮ ನೀತಿಯಲ್ಲಿ ನಾವು ಕೃಷಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮಹತ್ವನ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು ನೀಡಿದ್ದಾರೆ. ಅವರಿಗೆ ಕೃಷಿ ಪ್ರವಾಸೋದ್ಯಮಕ್ಕೆ ಮಾನ್ಯತೆ ಕೊಡ್ತೀನಿ, ನಂಬರ್ ಒನ್. ಸೊ ಈಗಿರೋದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ ಒಂದು ಮಾರ್ಕೆಟಿಂಗ್ ಮಾಡಬೇಕು, ಬಹಳ ಮುಖ್ಯವಾಗಿ ಮಾರ್ಕೆಟಿಂಗ್ ಮಾಡಬೇಕು. ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅವ್ರು ರಿಕ್ವೆಸ್ಟ್ ಕೊಡಬೇಕು, ನಮ್ಗೆ ಇಷ್ಟು ಟೂರಿಸ್ಟ್ಗಳು ಬರ್ತಾ ಇದ್ರೆ ನಮ್ಗೆ ಇಂತಿನ ಮೂಲಭೂತ ಸೌಲಭ್ಯಗಳನ್ನ ಮಾಡಿಕೊಡಿ ಅಂತ. ಈಗ ಅಲ್ಲಿನ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಈ ರೀತಿ ಇವರ ತಂದೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಎಷ್ಟು ಜನ ನಮಗೆ ಸಿಗ್ತಾರೆ ಕೃಷಿ ಪಂಡಿತ ಪ್ರಶಸ್ತಿ? ಸುಮ್ಸುಮ್ನೆ ಕೊಡೋದಲ್ಲ ಪ್ರಶಸ್ತಿಗಳೆಲ್ಲ, ಅದರಿಂದ ನೋವು ನಲಿವು ಸಾಕಷ್ಟು ಶ್ರಮ ಎಲ್ಲ ಇರುತ್ತೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳ ಕನಿಷ್ಠ ಪಂಚಾಯತಿನವರು ಇವ್ರ ಮನೆಗೆ ಹೋಗ್ತಾ ತುಂಬಾ ಎಲ್ಲ ಜಾಲಿ ಎಲ್ಲ ಬೆಳೆದಿದೆ, ರೋಡೇ ಇದಿರುತ್ತೆ, ಒಂದ್ ಗಂಟೆ ಕೆಲಸ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಆ ಮೂಲಕ ಪ್ರವಾಸಿಗರು ಹೋಗ್ಲಿಕ್ಕೆ ಅವ್ರು ಅನುಕೂಲ ಮಾಡ್ಕೊಡ್ಬೇಕಾಗತ್ತೆ. ಮತ್ತೆ ಬಂದಂತ ಪ್ರವಾಸಿಗರಿಗೆ ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು ಭಾಸ್ಕರ್ ಅವರು. ಅಲ್ಲಿ ಸೇಫ್ಟಿ ಮೆಜರ್ಮೆಂಟ್ ಯಾವ್ದು ತಗೊಂಡಿಲ್ಲ. ಬಹಳ ಮುಖ್ಯವಾಗಿ ಮನುಷ್ಯನ ಜೀವಕ್ಕೆ ಬೆಲೆ, ಸೊ ಮಕ್ಕಳು ಬರ್ತಿರ್ತಾರೆ, ಸೊ ಪಕ್ಕದಲ್ಲೇ ನದಿ ಇದೆ, ಸೊ ಈ ರೀತಿಯಾಗಿ ಅವರು ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು. ಅವ್ರು ಬಂದಾಗ ಅವ್ರಿಗೆ ಶೂ ಹಾಕೊಳ್ಳೋಂತದಿರ್ಬೋದು, ಕಾಲಿಗೆ ಯಾವ್ದೇ ಅಪಾಯಕರವಾದಂತ ಪ್ರಾಣಿಗಳು ಕಚ್ಚಬಾರ್ದು, ಇದಾಗಬಾರ್ದು. ಆಮೇಲೆ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆಗಳು ಅವ್ರು ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಸೊ ಆಮೇಲೆ ಒಂದು ಮಾರ್ಗದರ್ಶನ ಇಡಬೇಕು, ಯಾರೇ ಪ್ರವಾಸಿಗರು ಹೋದ್ರು ಕೂಡ ಕೈಗೆ ಎರಡು ಸ್ಟಿಕ್ ಕೊಡಬೇಕು, ಒಂದ್ ಹತ್ತು ಜನ ಸೈನಿಕ ಇದ್ದಂಗೆ. ಆ ರೀತಿ ಸ್ಟಿಕ್ ಅವ್ರು ರೆಡಿ ಮಾಡಿರ್ಬೇಕು. ಆ ಸ್ಟಿಕ್ಗಳು ಮುಂದ್ಗಡೆ ಕಬ್ಬಿಣದ ಬಳೆಗಳನ್ನ ಹಾಕಿರ್ಬೇಕು. ಇಡೀ ಕಬ್ಬಿಣನೆ ಕೊಡಕ್ಕಾಗಲ್ಲ, ಈ ಒನಕೆ ರೀತಿಯ ಆಯುಧಗಳನ್ನ ಇವ್ರು ಇಟ್ಟಿರ್ಬೇಕು. ಈ ರೀತಿ ಅವರು ತೊಡಗಿಸ್ಕೋಬೇಕು. ಮತ್ತೆ ಮಾರ್ಕೆಟಿಂಗ್ ಮಾಡ್ಕೋಬೇಕು, ಇದು ಯಾವ ಸಸ್ಯ, ನಮ್ಮ ದೇಶದಲ್ಲಿ ಯಾವಂತು, ಇದನ್ನ ತಗೊಂಡ್ರೆ ಏನೆಲ್ಲ ಅನುಕೂಲ ಇದೆ ಅನ್ನುವಂತಕ್ಕಂಥ ಡಿಸ್ಪ್ಲೇ ಮಾಡಬೇಕು. ಅಂದ್ರೆ ತಿಳಿಲಿಕ್ಕೆ ಇನ್ನು ಹೆಚ್ಚು ಅವಕಾಶವನ್ನ ಕಲ್ಪಿಸಿಕೊಡಿ. ಖಂಡಿತ ಖಂಡಿತ, ಅವ್ರು ಇವಾಗ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇಲಾಖೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ತಮ್ಮ ಮೂಲಕ, ತಮ್ಮ ಆಕಾಶವಾಣಿ ಮೂಲಕ. ಸೊ ಅದನ್ನ ಇವನ್ನೆಲ್ಲ ಮುಂದೆ ನಮ್ಮ ಅವ್ರಿಗೆ ಕೃಷಿ ಪ್ರವಾಸೋದ್ಯಮಕ್ಕೆ ನಾವು ಅವ್ರಿಗೆ ಮಾನ್ಯತೆ ಕೊಟ್ಟಮೇಲೆ ಅವನ್ನೆಲ್ಲ ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ಅದೊಂದು ದೊಡ್ಡ ಮ್ಯೂಸಿಯಂ ಆಗುತ್ತೆ. ಖಂಡಿತ, ಕೃಷಿ ಪ್ರವಾಸೋದ್ಯಮ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ನಿಮ್ಮ ಅನುಭವಗಳ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪ್ರವಾಸೋದ್ಯಮ ಇಲಾಖೆಯವರು ಏನೋ ಒಂದು ಮಾನದಂಡ ಮಾಡಿರ್ತಾರೆ ಸರ್, ದೊಡ್ಡ ದೊಡ್ಡ 5 ಎಕರೆ ಜಮೀನು ಈ ತರ. ಸೊ ತೀರ ಸಣ್ಣ ಪ್ರಮಾಣ ರೈತರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಂತ ಇದೀನಿ ಸರ್. ಮಾಡಬಹುದು, ಅವ್ರು ತಮ್ ತಮ್ಮ ಕೆಲಸನೇ ಮಾಡ್ಕೊಂಡು ತೊಡಗಿಸ್ಕೊಂಡು ಅದ್ರ ಜೊತೆ ಜೊತೆಯಲ್ಲೇ ಕೃಷಿ ಪ್ರವಾಸೋದ್ಯಮನ ಅವ್ರು ಅಳವಡಿಸ್ಕೊಬಹುದು ಸರ್. ತಾವು ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಭಾಸ್ಕರ್ ಅಂತ ಅನೇಕ ಇನ್ನ ಮಾದರಿ ರೈತರು ಹಾಸನ ಜಿಲ್ಲೆಯಲ್ಲೆಲ್ಲ ಇದ್ದಾರೆ. ಖಂಡಿತ ಅವರು ಆ ನಿರಾಶೆ ಆಗದೆ ಸೊ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಂಪರ್ಕ ಮಾಡಿ ಕೃಷಿ ಪ್ರವಾಸೋದ್ಯಮಕ್ಕೆ ಸಿಗುವಂತಕ್ಕಂಥ ಸವಲತ್ತುಗಳು, ಅಲ್ಲಿ ಸಹಾಯಧನಗಳು, ಇತರೆ ಇಲಾಖೆಗಳಿಂದ ಸರಿಯುವಂತಕ್ಕಂಥ ಅವಕಾಶಗಳನ್ನು ಅವರು ಕಲ್ಪಿಸ್ಕೋಬೇಕು. ಸೊ ಹಾಗಾಗಿ ಕೃಷಿಯೂ ಕೂಡ ಒಂದು ಉದ್ದಿಮೆ ಅನ್ನುವಂತಕ್ಕಂಥದ್ದನ್ನ ತೋರಿಸ್ಕೊಡ್ಬೇಕು. ಸೊ ಉದ್ಯೋಗಕ್ಕೆ ಹೆಚ್ಚು ಅವಕಾಶಗಳು ಇಲ್ಲಿದೆ ಅನ್ನುವಂತಕ್ಕಂಥ ತೋರಿಸ್ಬೇಕು. ಆ ಮೂಲಕ ನಮ್ಮ ಭಾರತೀಯ ಸಂಪ್ರದಾಯಗಳನ್ನ, ನಮ್ಮ ಭಾರತೀಯ ಕಲೆಯನ್ನ, ಭಾರತೀಯರ ಒಂದು ಪರಂಪರೆ ಏನಿದೆ, ಸೊ ಇವುಗಳನ್ನ ರಕ್ಷಣೆ ಮಾಡಿ ನಾವು ಪರಿಸರಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕಾಯ್ತು. ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಬೇಕಾಗಿರುವಂತಹ ಜವಾಬ್ದಾರಿ ರೈತರ ಮೇಲೇನೆ ಇದೆ. ಹೌದು, ಸೊ ಆ ಮೂಲಕ ಪರಿಸರಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆ. ಸೊ ಹೀಗಾಗಿ ಕೃಷಿಯ ಜೊತೆಗೆ ಕೃಷಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಸೊ ಇದನ್ನು ಜಾಗತಿಕ ಮಾರುಕಟ್ಟೆಗೆ ಹೇಗೆ ಪರಿಚಯಿಸಬಹುದು ಅನ್ನುವಂತಕ್ಕಂಥ ಒಂದು ಬ್ರಾಂಡಿಂಗ್ ಹೆಂಗ್ ಮಾಡಬಹುದು ಅನ್ನುವಂತ ಆಲೋಚನೆಯನ್ನ ಎಲ್ಲ ರೈತರು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ. ಭಾಸ್ಕರ್, ನಿಮ್ಮ ಕೃಷಿ ಪ್ರವಾಸದ ತಾಣವನ್ನು ನೋಡಬೇಕು ಅಂತ ಹೇಳಿದ್ರೆ, ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವಗಳು ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ, ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ, ಮತ್ತೆ ಕೃಷಿ ಪ್ರವಾಸೋದ್ಯಮ ತಾಣಕ್ಕೆ ಬಂದು ಉಳಿಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಮ್ದು ಹಾಸನಿಂದ ಆಲೂರು ಸರ್. ಆಲೂರಿಂದ ಮತ್ತೆ ಸ್ವಲ್ಪ ಒಳಗಡೆ ಬಂದ್ರೆ ಕದಾಳು. ಕದಾಳಲ್ಲಿ ಬಂದು ಕೇಳಿದ್ರೆ ಯಾರು ಹೇಳ್ತಾರೆ ಸರ್, 2 ಕಿಲೋಮೀಟರ್ ಆಗುತ್ತೆ ಕದಾಳು. ಮತ್ತೆ ಊರಿಂದ ನಾವು ಆಚೆ ಇರೋದು. ಫೋನ್ ಸಂಪರ್ಕ ಸಂಖ್ಯೆ ತಗೊಳ್ಳಿ ಸರ್, 9 1 9 1 0 8 0 8 2 3 2 3 4 3 5 6 5 6. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9 1 0 8 2 3 4 3 5 6. ಇದು ನಿಮ್ಮ ಸಂಪರ್ಕ ಸಂಖ್ಯೆ, ಯಾವ ಹೊತ್ತಿಗಾದ್ರೂ ಬೇಕಾದ್ರೆ ನಿಮಗೆ ಕರೆ ಮಾಡಬಹುದು. ಮಾಡಬಹುದು ಸರ್, ಮಾಡಬಹುದು. ಇನ್ನು ಈ ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿಯೇ ಬರ್ತಾ ಇದೆ ಅನ್ನುವಂತ ಮಾತನ್ನ ನಮ್ಮ ಉಪನಿರ್ದೇಶಕರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಕೃಷಿ ಪ್ರವಾಸೋದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಿ ಅಗತ್ಯ ಮಾಹಿತಿ ಮತ್ತೆ ಮಾರ್ಗದರ್ಶನವನ್ನ ಪಡಿತಕ್ಕಂಥದ್ದು ಹೇಗೆ? ಖಂಡಿತ. ಹಾಸನದಲ್ಲಿ ಎವಿಕೆ ಕಾಲೇಜ್ ರೋಡಲ್ಲಿ ನಮ್ಮ ಕಚೇರಿ ಇದೆ, ಉಪನಿರ್ದೇಶಕರ ಕಚೇರಿ ಪ್ರವಾಸೋದ್ಯಮ ಹಳೆ ಬಸ್ ಸ್ಟ್ಯಾಂಡ್ ಹತ್ರನ. ಅದಿಲ್ಲ ಅಂತ ಹೇಳಿದ್ರು ಕೂಡ ದೂರವಾಣಿಯ ಮೂಲಕನೇ ಅವ್ರು ಪಡ್ಕೋಬಹುದು. ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 08-172-26-8862. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 08-172-26-8862. ಈ ನಂಬರ್ಗೆ ದಯವಿಟ್ಟು ಸಂಪರ್ಕ ಮಾಡಬಹುದು. ಅಥವಾ ವೈಯಕ್ತಿಕವಾಗಿ ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಕೂಡ ನಾನು ಸ್ವಿಚ್ ಆಫ್ ಮಾಡಿರಲ್ಲ, ದಯವಿಟ್ಟು ರೈತರು ಮಾತ್ರ. ಸೊ ರೈತರು ನನ್ನ ದೂರವಾಣಿ ಮೊಬೈಲ್ ಸಂಖ್ಯೆ ಕೊಡ್ತೀನಿ, 9-44-85-65-241. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9-44-85-65-241. ಒಳ್ಳೆಯದು ಸರ್. ಈ ರಾಷ್ಟ್ರೀಯ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಈ ಕೃಷಿ ಪ್ರವಾಸೋದ್ಯಮದ ಮಹತ್ವವನ್ನ ಕುರಿತು ತಾವು ಹಾಗೂ ಕೃಷಿ ಪ್ರವಾಸೋದ್ಯಮದಲ್ಲಿ ಈಗಾಗಲೇ ನಿರತರಾಗಿರ್ತಕ್ಕಂತಹ ಭಾಸ್ಕರ್ ಅವರು ಇಬ್ರು ಕೂಡ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತಾರೆ.